ತಜ್ಞ ವಾಣಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ವಿಶೇಷ ಅತಿಥಿ ಇದ್ದಾರೆ. ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಅಶೋಕ್ ಅಲ್ಲಾಪುರ್ ಅವರು ಇವತ್ತು ತಮ್ಮ ಜೊತೆಗೆ ಸಂವಾದದೊಳಗೆ ಭಾಗವಹಿಸ್ತಾ ಇದ್ದಾರೆ. ಅಶೋಕ್ ಅಲ್ಲಾಪುರ್ ಸರ್, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಆತ್ಮೀಯರೇ, ಇವತ್ತಿನ ನಮ್ಮ ಈ ಚರ್ಚೆ ಒಳಗೆ ಸಂವಾದದೊಳಗೆ ಲಿಂಬೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಅಶೋಕ್ ಅಲ್ಲಾಪುರ್ ಅವರು ತಮ್ಮ ಜೊತೆಗೆ ಇದೇ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಲಿಂಬೆ ಅಭಿವೃದ್ಧಿ ಮಂಡಳಿ ಅನುಷ್ಠಾನಗೊಂಡಿದ್ದು, ಅದರ ಧ್ಯೇಯೋದ್ದೇಶಗಳು, ರೈತರ ಸಲುವಾಗಿ ಏನೇನು ಕಾರ್ಯಕ್ರಮಗಳನ್ನ, ಏನೇನು ಯೋಜನೆಗಳನ್ನ ಆ ಲಿಂಬೆ ಅಭಿವೃದ್ಧಿ ಮಂಡಳಿಯ ಮೂಲಕ ಹಾಕಿಕೊಳ್ಳುವಂತಹ ಕ್ರಮಗಳು, ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಯಾವ ರೀತಿ ಅಭಿವೃದ್ಧಿ ಆಗಬೇಕು, ಯಾವ ಇಂಡಸ್ಟ್ರಿ ಲಿಂಬೆ ಆಧಾರಿತ ಉತ್ಪನ್ನಗಳನ್ನು ತಯಾರು ಮಾಡುವಂತಹ ಒಂದು ಉದ್ಯಮಗಳನ್ನ ಡೆವಲಪ್ ಮಾಡುವಂತಹ ಒಂದು ಕಾರ್ಯ ಇರಬಹುದು, ಅಥವಾ ಬೇರೆ ಲಿಂಬೆಯನ್ನ ಇಟ್ಟುಕೊಂಡು ನಾವು ಒಂದು ಉದ್ಯಮವನ್ನ ಸೃಷ್ಟಿ ಮಾಡಿ ನಮ್ಮ ರೈತರಿಗೆ, ಅದು ಲೋಕಲ್ ಮಾರುಕಟ್ಟೆ ಆಗಿರಬಹುದು ಅಥವಾ ಹೊರಗಿನ ಮಾರುಕಟ್ಟೆ ಆಗಿರಬಹುದು, ಇಂತಹ ವ್ಯವಸ್ಥೆಗಳನ್ನ, ಜಾಲವನ್ನ ನಿರ್ಮಾಣ ಮಾಡೋದ್ರ ಕಡೆ ಯಾವ ರೀತಿಯಾದಂತಹ ಒಂದು ಕೆಲಸ ಅಭಿವೃದ್ಧಿ ಮಂಡಳಿಯಿಂದ ಆಗಬಹುದು ಅನ್ನೋದ್ರ ಬಗ್ಗೆ ಇವತ್ತ ನಾವು ಪರಿಚಯ ಮಾಡಿಕೊಳ್ಳೋಣ. ಅಶೋಕ್ ಅಲ್ಲಾಪುರ್ ಸರ್, ಮತ್ತೊಮ್ಮೆ ತಮಗೆ ಸ್ವಾಗತ. ನಮಸ್ಕಾರ ಸರ್. ಮೊನ್ನೆ ನಮ್ಮ ವಿಜಯಪುರ ಜಿಲ್ಲೆಯ ಐತಿಹಾಸಿಕ ನಗರದ ಪ್ರಥಮ ಬಾರಿ ಆಕಾಶವಾಣಿ ಕೇಂದ್ರಕ್ಕೆ ಆಗಮಿಸಿ ಅದರ ಮುಖ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಸೋಮಶೇಖರ ರೂಳಿ ಸರ್ ಜೊತೆಯಲ್ಲಿ ಇವತ್ತು ಸಂಭಾಷಣೆ ಮಾಡತಕ್ಕಂಥ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕೆ ಪ್ರಥಮದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಕರ್ನಾಟಕ ಸರ್ಕಾರದ ಲಿಂಬೆ ಅಭಿವೃದ್ಧಿ ಮಂಡಳಿಯು ಸ್ಥಾಪನೆಗೊಂಡು 2017ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದು, ಇಂದಿಗೆ 4 ವರ್ಷಗಳ ಕಾಲ ನಿರಂತರವಾಗಿ ಲಿಂಬೆ ಅಭಿವೃದ್ಧಿ ದೃಷ್ಟಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದನ್ನು ನಾವಿವತ್ತು ಕಾಣ್ತಾ ಇದ್ದೇವೆ. ಪ್ರಥಮ ಬಾರಿ ನಾನು ಲಿಂಬೆ ಅಭಿವೃದ್ಧಿ ಮಂಡಳಿಯ ಫೌಂಡರ್ ಅಧ್ಯಕ್ಷನಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳನ್ನ ಒಗ್ಗೂಡಿಸಿಕೊಂಡು ರಾಜ್ಯದ ತೋಟಗಾರಿಕೆ ಮಂತ್ರಿಗಳಿಗೆ ಭೇಟಿಯಾಗಿ, ಇವತ್ತು ವಿಜಯಪುರ ಜಿಲ್ಲೆಗೆ ವಿಶೇಷವಾಗಿ ತೋಟಗಾರಿಕೆ ಖನಿಜ ಅಂದರೂ ತಪ್ಪಾಗಲಿಕ್ಕಿಲ್ಲ, ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಹೇರಳವಾಗಿ ಬೆಳೆಯತಕ್ಕಂಥ ಲಿಂಬೆ ಇರಬಹುದು, ದ್ರಾಕ್ಷಿ ಇರಬಹುದು, ದಾಳಿಂಬೆ ಇರಬಹುದು, ಇನ್ನಿತರ ಮಾವು, ಸಪೋಟ ಇತ್ಯಾದಿ ಹಣ್ಣುಗಳನ್ನ ಬೆಳೀತಕ್ಕಂಥ ನಾಡಿನಲ್ಲಿ ವಿಜಯಪುರ ಕರ್ನಾಟಕದ ರಾಜ್ಯದಲ್ಲಿಯೇ ಅತ್ಯಂತ ಹೆಚ್ಚಿನ ಹಣ್ಣನ್ನು ಬೆಳೀತಕ್ಕಂಥ ಜಿಲ್ಲೆ ಎಂದು ಹೆಸರನ್ನ ಪಡೆದಿರತಕ್ಕಂಥ ಜಿಲ್ಲೆಯಲ್ಲಿ ಲಿಂಬೆಹಣ್ಣು ಅತ್ಯಂತ ಪ್ರಮುಖವಾಗಿರತಕ್ಕಂಥ ಒಂದು ಬೆಳೆಯನ್ನು ಹೊಂದಿದೆ. ಸುಮಾರು 21,000 ಹೆಕ್ಟೇರ್ ಭೂ ಪ್ರದೇಶವನ್ನು ಹೊಂದಿರತಕ್ಕಂಥ ವಿಜಯಪುರ ಜಿಲ್ಲೆಯ ಲಿಂಬೆಹಣ್ಣು ಅದರಲ್ಲಿ ಕರ್ನಾಟಕದ ವ್ಯಾಪ್ತಿ ತುಂಬೆಲ್ಲ ಹರಡಿರತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ 16,000 ಹೆಕ್ಟೇರ್ ಭೂ ಪ್ರದೇಶವನ್ನು ಇಂಡಿ ಮತ್ತು ಸಿಂದಗಿ ತಾಲೂಕಿನಲ್ಲಿ ಲಿಂಬೆಹಣ್ಣು ಹೊಂದಿರತಕ್ಕಂಥದ್ದು. ಇಂಡಿ ಮತ್ತು ಸಿಂದಗಿ ತಾಲೂಕಿನಲ್ಲಿ ವ್ಯಾಪಿಸಿರ್ತಕ್ಕಂಥ ಈ ಬೆಳೆಯನ್ನು ವಿಜಯಪುರ ಜಿಲ್ಲೆಯಲ್ಲಿ ವಿಸ್ತರಿಸುವ ಜೊತೆಯಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ವಿಸ್ತರಿಸಬೇಕು. ಲಿಂಬೆಹಣ್ಣು ಕೇವಲ ಒಂದು ಹಣ್ಣಂತ ಅನ್ನದೆ ಇದೊಂದು ಆಯುರ್ವೇದಿಕ್ ಗುಣವನ್ನು ಹೊಂದಿರತಕ್ಕಂಥ, ಇಡೀ ಮನುಷ್ಯನ ಜನನದಿಂದ ತನ್ನ ಕೊನೆ ಉಸಿರು ಇರುವವರೆಗೂ ಎಲ್ಲ ದೇವತಾ ಕಾರ್ಯಗಳಲ್ಲಿ ಬಳಸಲಕ್ಕ ಉಪಯುಕ್ತಕಾರಿಯಾಗಿರ್ತಕ್ಕಂಥ ಒಂದು ಅಂಶವನ್ನು ಹೊಂದಿರತಕ್ಕಂಥದ್ದು. ಇವತ್ತು ಇದನ್ನು ನಾವು ಬಂದ ನಂತರ 1 ವರ್ಷದ ಅವಧಿಯಲ್ಲಿ ಪ್ರಥಮದಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ 1,000 ಜನ ರೈತರಿಗೆ ನಾನು ಇವತ್ತು ತಾಡಪಾಲಿರ್ಬೋದು, ಚೀಲಗಳಿರ್ಬೋದು, ಟ್ರೇಗಳಿರ್ಬೋದು ಅಥವಾ ಕಾಯಿ ಹರಿತಕ್ಕಂಥ ವಸ್ತುಗಳನ್ನಿರ್ಬೋದು, ಈ ರೀತಿಯ 1,000 ಪರಿಕರಗಳನ್ನು ರೈತರಿಗೆ ಹಂಚಿರತಕ್ಕಂಥದ್ದು. ಅದೇ ರೀತಿಯಾಗಿ ಕರ್ನಾಟಕದ ಸುಮಾರು 10 ಜಿಲ್ಲೆಗಳಿಗೆ ಪ್ರವಾಸ ಮಾಡಿ, ರಾಜ್ಯದ 25 ತಾಲೂಕುಗಳಿಗೆ ಪ್ರವಾಸ ಮಾಡಿ, ಸುಮಾರು 100 ಹಳ್ಳಿಗಳನ್ನು ಸುತ್ತಾಡಿ ರೈತರಲ್ಲಿ ಲಿಂಬೆಹಣ್ಣಿನ ಮಹತ್ವವನ್ನು ತಿಳಿಸಿ ಈ ಕ್ಷೇತ್ರವನ್ನು ಯಾವ ರೀತಿ ವಿಸ್ತರಣೆ ಮಾಡಬೇಕು, ಇದನ್ನು ಬೆಳೆಯನ್ನು ಪಾಲನೆ ಪೋಷಣೆ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸಿಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರದ ಮೊನ್ನೆ ನಮ್ಮ ಹೆಮ್ಮೆಯ ಪ್ರಧಾನಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ತಮ್ಮ ಆಡಳಿತದ ಅವಧಿಯಲ್ಲಿ 1 ಜಿಲ್ಲೆ 1 ಬೆಳೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆ ಲಿಂಬೆಹಣ್ಣಿನ ಪ್ರಮುಖ ಬೆಳೆಯಾಗಿ ಇವತ್ತು ಬಂದಿರುವಂಥದ್ದು ನಮಗೆ ನಿಮಗೆಲ್ಲ ಸೌಭಾಗ್ಯ ಆಗಿರತಕ್ಕಂಥದ್ದು. ಈ ಒಂದು ಲಿಂಬೆಹಣ್ಣಿನ ಬೆಳೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ತೊಗರೆ ಮುಖ್ಯ ಬೆಳೆ, ವಿಜಯಪುರ ಜಿಲ್ಲೆಯಲ್ಲಿ ಲಿಂಬೆ ಇರಬಹುದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಪೇರ್ಲೆ ಇರಬಹುದು, ಧಾರವಾಡ ಜಿಲ್ಲೆಯಲ್ಲಿ ಇವತ್ತು ಬೆಲ್ಲದ ಪಾರ್ಕ್ ಇರಬಹುದು, ಈ ರೀತಿಯ ಹೊಂದಿರತಕ್ಕಂಥ ವಿಜಯಪುರ ಜಿಲ್ಲೆಯಲ್ಲಿ ಲಿಂಬೆಹಣ್ಣನ್ನು ಉತ್ಕೃಷ್ಟವಾಗಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಈ ಸರ್ಕಾರದ ಅನುಸಾರವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇದನ್ನು ನಾನು ಇಟ್ಕೊಂಡು ಕರ್ನಾಟಕದಲ್ಲಿ 3 ವರ್ಷಗಳ ಬಂದಿರತಕ್ಕಂಥ ಏನು ನಮ್ಮ ನಿಗಮಕ್ಕೆ ಇರತಕ್ಕಂಥ ಹಣದಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ನಾವು ಇವತ್ತು ಹಾಕೊಂಡಿರ್ತಕ್ಕಂಥದ್ದು. ಇವತ್ತು ರೈತರಿಗೆ ಅನುಕೂಲ ಆಗ್ತಕ್ಕಂತ ಬೇರೆ ಬೇರೆ ಇವತ್ತು ಹಣ್ಣನ್ನು ರಫ್ತು ಮಾಡುವಂತದಿರ್ಬೋದು, ಎಕ್ಸ್ಪೋರ್ಟ್ ಲೈಸೆನ್ಸ್ ಅನ್ನು ತೆಗೆಸಿಕೊಡುವಂತದಿರ್ಬೋದು, ಪ್ರೊಸೆಸಿಂಗ್ ಯೂನಿಟ್ಗಳನ್ನು ಹಾಕುವಂತದಿರ್ಬೋದು, ಕ್ಷೇತ್ರವನ್ನು ಹೆಚ್ಚಿಸುವಂತದಿರ್ಬೋದು, ರೈತರಲ್ಲಿ ಬೆಳೆಯ ಬಗ್ಗೆ ತರಬೇತಿಗಳನ್ನು ಕೊಡುವಂತಿರ್ಬೋದು, ರೈತರ ಕ್ಷೇತ್ರಗಳನ್ನು ವಿಸ್ತರಣೆ ಮಾಡತಕ್ಕಂತ ರೈತರ ಪ್ರವಾಸಗಳನ್ನು ಹಮ್ಮಿಕೊಳ್ಳುವಂತಿರ್ಬೋದು, ರಾಜ್ಯವ್ಯಾಪಿಯಾಗಿ ಇದನ್ನು ಬೆಳೆಸಬೇಕು ಅನ್ನುವಂತ ಒಂದು ಸಂಕಲ್ಪವನ್ನು ಇಟ್ಕೊಂಡು ಪ್ರವಾಸ ಮಾಡುವಂತದ್ದಾಗಿದೆ. ಅದೇ ರೀತಿಯಾಗಿ ಮಾದರಿಯ ನರ್ಸರಿ ಫಾರ್ಮ್ಗಳನ್ನು ಇವತ್ತ ಲಿಂಬೆಹಣ್ಣಿನಲ್ಲಿರ್ತಕ್ಕಂಥ ಮೂರು ತಳಿಯ ಬೆಳೆಗಳನ್ನು ಅತ್ಯಂತ ತಿಳುವಾದ ಲೇರನ್ನು ಹೊಂದಿರತಕ್ಕಂಥ ಅತ್ಯಂತ ರುಚಿಕಟ್ಟಾಗಿರ್ತಕ್ಕಂಥ ಸ್ವಾದ ಹಾಗೂ ವಾಸನೆ ಉಳ್ಳಂತ ಒಂದು ಲಿಂಬೆಹಣ್ಣು, ಇದು ವಿಶ್ವದಲ್ಲೇ ಅತ್ಯಂತ ಉತ್ಕೃಷ್ಟವಾಗಿ ಬೆಳೀತಕ್ಕಂಥ ಒಂದು ಲಿಂಬೆಹಣ್ಣು ಇವತ್ತು ಇಂಡಿ ಮತ್ತು ಸಿಂದಗಿ ತಾಲೂಕಿನಲ್ಲಿ ಬೆಳೀತಕ್ಕಂಥದ್ದು. ಇದಕ್ಕಾಗಿನೇ ಇವತ್ತು ವಿಜ್ಞಾನಿಗಳು ನಮ್ಮ ಬಾಗಲಕೋಟದ ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಇರ್ಬೋದು, GKVK ಬೆಂಗಳೂರಿನ ವಿಶ್ವವಿದ್ಯಾಲಯ ಇರ್ಬೋದು, ವಿಜ್ಞಾನಿಗಳ ಜೊತೆಗೆ ಸಂಭಾಷಣೆ ಮಾಡಿದಾಗ ಇವತ್ತು GI ಟ್ಯಾಗ್ ಅನ್ನುವಂಥ ಒಂದು ಏನೋ ಒಂದು ಪರಿಕಲ್ಪನೆ ಇದೆ, ಅದನ್ನ ಕೊಡಿಸಿಕೊಡುವಂತ ಒಂದು ಕೆಲಸವನ್ನು ಇವತ್ತು ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದೀವಿ. GI ಟ್ಯಾಗ್ ಅಂದ್ರೆ ಏನು, ಇವತ್ತು GI ಟ್ಯಾಗ್ನ ತಾತ್ಪರ್ಯ ಏನು ಅನ್ನುವಂಥದ್ದನ್ನ ಜಿಯೋಗ್ರಫಿಕಲಿ ಐಡೆಂಟಿಫಿಕೇಶನ್ ಅನ್ನುವಂತ ಒಂದು ಗ್ಲೋಬಲ್ ಒಂದು ಸರ್ಟಿಫಿಕೇಶನ್ ನಮಗೆ ಸಿಕ್ಕಿದ್ದೆ. ಆದ್ರೆ ವಿಶ್ವ ಮಟ್ಟದಲ್ಲಿ ಇವತ್ತು ಇದನ್ನ ವಿದೇಶದಲ್ಲಿರ್ತಕ್ಕಂಥ ಯಾರಾದರೂ ಈ ಲಿಂಬೆಹಣ್ಣನ್ನ ಖರೀದಿಸಿ ವ್ಯಾಪಾರ ವೃದ್ಧಿಯನ್ನು ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನ ನಾವು ಇವತ್ತು ಅದನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ FEOಗಳನ್ನು ಇವತ್ತು ಕೇಂದ್ರದ ನಮ್ಮ ಪ್ರಧಾನಮಂತ್ರಿಗಳು 10,000 FEOಗಳನ್ನು ಹುಟ್ಟು ಹಾಕಬೇಕು ಅನ್ನುವಂತ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ರು. ಅದರ ಪ್ರಕಾರವಾಗಿ ನಮ್ಮ ಇಂಡಿ ಲಿಂಬಿ ಬೋರ್ಡ್ಗೆ ಇರ್ಬೋದು, ತೋಟಗಾರಿಕೆ ಇಲಾಖೆಗೆ ಇರ್ಬೋದು, ಜಿಲ್ಲೆಯ 3 FEOಗಳನ್ನು ಪೂರ್ಣ ಪ್ರಮಾಣದಲ್ಲಿ ಲಿಂಬೆಹಣ್ಣನ್ನ ಬೆಳೆಯತಕ್ಕಂಥ ಒಂದು ಹೋಬಳಿ ಕೇಂದ್ರಗಳಿಗೆ ಅಲ್ಲಿ ಅವುಗಳನ್ನು ಸ್ಥಾಪಿಸಿ ಅಲ್ಲಿ ಸುಮಾರು 1,000 ಜನರನ್ನ ಆ ಒಂದು ರೈತ ಉತ್ಪಾದಕರ ಕಂಪನಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡು ಅವರಿಗೆ ಲಿಂಬೆಹಣ್ಣಿನಿಂದ ಏನೇನು ಮಾಡಬೇಕು, ಎಲ್ಲೆಲ್ಲಿ ರಫ್ತು ಮಾಡಬೇಕು, ಅವರಿಗೆ ಪರಿಕರಗಳನ್ನು ಕಡಿಮೆ ದರದಲ್ಲಿ ಕೊಡುವಂತದಿರಬಹುದು, ತಾಡಪಾಲಗಳಿರ್ಬೋದು, ಬಿಸ್ನೆಸ್ ಮಾಡಿ ಅವರಿಗೆ ವ್ಯಾಪಾರ ಮಾಡಿಸಿಕೊಡುವಂತ ಒಂದು ಕೆಲಸಗಳನ್ನು ಮಾಡಿಕೊಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ರೈತ ಉತ್ಪಾದಕರ ಕಂಪನಿಯಿಂದ ಮಾಡತಕ್ಕಂಥದ್ದು. ಇವತ್ತು ನಾನು ಬೆಳಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಕೊಟ್ಟಿರ್ತಕ್ಕಂಥ 3 FEOಗಳನ್ನು ಇವತ್ತು ಅತ್ತರ್ಗಾ ಇರಬಹುದು, ಸಾಲೋಟಿಗೆ ಇರಬಹುದು, ಸಿಂದಗಿ ತಾಲೂಕಿನ ಚಾಂದಕೋಟಿ ಗ್ರಾಮಕ್ಕಿರ್ಬೋದು, ಈ ಎಲ್ಲ ಗ್ರಾಮಗಳಲ್ಲಿ ರೈತ ಉತ್ಪಾದಕರ ಕಂಪನಿಯನ್ನು ಪುಷ್ಟೀಕರಿಸಿ ಆ ರೈತರಲ್ಲಿ ಒಂದು ಸ್ವಾವಲಂಬನೆ ಸ್ವಾಭಿಮಾನದ ಸಂಕೇತವನ್ನು ಮೂಡಿಸಬೇಕು ಅನ್ನುವಂಥ ಒಂದು ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವತ್ತು ಲಿಂಬೆ ಅಂತಂದರೆ ಬರೀ ಲಿಂಬೆ ಅಲ್ಲ, ಕಿತ್ತಳೆ, ಮೂಸಂಬಿ ಹಾಗೂ ಗಜನಿಂಬೆ ಇರ್ಬೋದು, ಎಲ್ಲವುಗಳನ್ನು ಸೇರಿಕೊಂಡು ಮಾಡ್ತಕ್ಕಂಥ ಒಂದು ಈ ಲಿಂಬೆಹಣ್ಣಿನ ಜಾತಿಗೆ ಸೇರಿರ್ತಕ್ಕಂಥ ಎಲ್ಲ ಹಣ್ಣುಗಳನ್ನು ಇವತ್ತು ನಾವು ಬೆಳೆಸ್ತಾ ಇರತಕ್ಕಂಥದ್ದು. ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಇಟ್ಟಂಗಿಹಾಳ ಫುಡ್ ಪಾರ್ಕ್ನಲ್ಲಿ ಸುಮಾರು ದೊಡ್ಡ ಕ್ಷೇತ್ರವನ್ನು ಹೊಂದಿರತಕ್ಕಂಥ ಈ ಒಂದು ಜಾಗೆಯಲ್ಲಿ ಹಿಂದೆ ನಮ್ಮ ತೋಟಗಾರಿಕೆ ಮಂತ್ರಿಗಳಾಗಿರ್ತಕ್ಕಂಥ R. Shankar ಅವರು ಬಂದಂತ ಸಂದರ್ಭದಲ್ಲಿ ನಾವು ಅವರಿಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದೀವಿ. ಅವರು ಬಹಳ ಖುಷಿಯಿಂದ ಒಪ್ಪಿಕೊಂಡು ಬರುವಂತ ದಿನಗಳಲ್ಲಿ ಫುಡ್ ಪಾರ್ಕಿನಲ್ಲಿ ವಿಶೇಷವಾಗಿ ಪ್ರೊಸೆಸಿಂಗ್ ಯೂನಿಟ್ಗಳನ್ನು ಮಾಡಲಿಕ್ಕೆ ಲಿಂಬೆ ಬೆಳೆಗಾರರಿಗೆ ಸುಮಾರು 15-20 ಎಕರೆ ಪ್ರದೇಶವನ್ನು ಮೀಸಲಿಡಬೇಕು ಅನ್ನುವಂತ ಒಂದು ಮಾತನ್ನ ಇವತ್ತು ನಾವು ಮಾಡಿರ್ತಕ್ಕಂಥದ್ದಿರಬಹುದು. ಅದೇ ರೀತಿ ಇಂಡಿ ತಾಲೂಕಿನ ವಸಂತನಗರದಲ್ಲಿ 3.5 ಎಕರೆ ಪ್ರದೇಶದಲ್ಲಿ ಇವತ್ತು ಲಿಂಬೆ ಅಭಿವೃದ್ಧಿ ನಿಗಮಕ್ಕೆ ಒಂದು ಸ್ವತಂತ್ರವಾಗಿರತಕ್ಕಂಥ ಒಂದು ಕಟ್ಟಡವನ್ನು ನಿರ್ಮಿಸುವಂತ ಯೋಜನೆಗಾಗಿ ರಫ್ತಾರು ಯೋಜನೆ ಅಡಿಯಲ್ಲಿ ಸುಮಾರು 8 ಕೋಟಿ ರೂಪಾಯಿ ಯೋಜನೆಯನ್ನು ಇವತ್ತು ನಾವು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ಇದು ಪ್ರಥಮದಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಈ ನಿಗಮ 3 ವರ್ಷಗಳ ಕಾಲ ಯಾವುದೇ ಕಾರ್ಯವನ್ನು ಪ್ರಾರಂಭ ಮಾಡಲಿಕ್ಕಾಗಿಲ್ಲ. ನಾನು 2020-21 ಒಂದು ವರ್ಷದ ಅವಧಿಯಲ್ಲಿ ಇವತ್ತು ಕ್ಷೇತ್ರವನ್ನು ವಿಸ್ತರಣೆ ಮಾಡುವಂತದಿರಬಹುದು, ರೈತರಲ್ಲಿ ಉತ್ತೇಜನ ಕೊಡುವಂತದಿರಬಹುದು, ಮತ್ತು ಲಿಂಬೆಹಣ್ಣಿನ ಬೆಳೆ ಯಾವುದೇ ದ್ರಾಕ್ಷಿ ದಾಳಿಂಬೆ ಈ ಜಾತಿಗೆ ಸೇರಿರ್ತಕ್ಕಂಥ ಹಣ್ಣುಗಳಿಗೆ ಕೊಡ್ತಕ್ಕಂಥ ಕಿಟಕಿಟಿಯನ್ನ ಕಿರಿಕಿರಿಯನ್ನ ರೈತನಿಗೆ ಕೊಡದೇ ಇರತಕ್ಕಂಥ ಒಂದು ಬೆಳೆ ಲಿಂಬೆಹಣ್ಣು ಅಂತ ಹೇಳ್ಕೋಬಹುದು. ಯಾಕಪ್ಪ ಅಂತಂದ್ರೆ ಸಾವಯವದೊಳಗೆ ಬೆಳೆಯತಕ್ಕಂಥ ಒಂದು ಬೆಳೆ ಲಿಂಬೆಹಣ್ಣು, ಇದು ವರ್ಷವಿಡೀನೂ ರೈತನಿಗೆ ಹಣ್ಣನ್ನು ಕೊಡುವಂತಹದ್ದು. ಇವತ್ತು ದಾಳಿಂಬೆ ವರ್ಷದಲ್ಲಿ 1 ಬಾರಿ ಇರಬಹುದು, ಇವತ್ತು ದ್ರಾಕ್ಷಿ ವರ್ಷಕ್ಕೆ 1 ಬಾರಿ ಆಗುವಂಥದ್ದು, ಮಾವಿನ ಹಣ್ಣು 1 ಸರಿ ಆಗುವಂಥದ್ದು, ಬಡ ರೈತನ ಕೈಯನ್ನ ಬಲಪಡಿಸ್ತಕ್ಕಂಥ ಒಂದು ಹಣ್ಣು ಇವತ್ತು ಲಿಂಬೆಹಣ್ಣು. ಇದನ್ನ ನಾವು ಸಾವಯವದೊಳಗೆ ಬೆಳಿಬೇಕು, ಸಾವಯವ ದೃಢೀಕರಣ ಮಾಡಿಕೊಡುವಂತಹದ್ದು. 3 ವರ್ಷಗಳ ಕಾಲ ಸರ್ಟಿಫಿಕೇಶನ್ ಮಾಡಿರ್ತಕ್ಕಂಥ ಬೆಳೆಯ ಸರ್ಟಿಫಿಕೇಶನ್ ಪಡೆದಿರತಕ್ಕಂಥ ರೈತರಿಗೆ ನೇರವಾಗಿ ಮಾರುಕಟ್ಟೆ ಮಾಡಿಕೊಡ್ತಕ್ಕಂಥ ಒಂದು ಕೆಲಸವನ್ನ ನಮ್ಮ ಲಿಂಬೆ ಅಭಿವೃದ್ಧಿ ಮಂಡಳಿಯಿಂದ ನಾವು ಇವತ್ತು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕರ್ನಾಟಕದ ಮೈಸೂರಿನ CFTRI ಸಂಸ್ಥೆಯಲ್ಲಿ ಲಿಂಬೆ ಬೆಳೆಯಿಂದ ಸಂಸ್ಕರಿಸಿರ್ತಕ್ಕಂಥ ಅಥವಾ ಅದರಿಂದ ಪ್ರೊಸೆಸಿಂಗ್ ಮಾಡತಕ್ಕಂಥ ಯೋಜನೆಗಳು ಏನಿದ್ದಾವ ಅನ್ನುವಂತ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಈ ಜಿಲ್ಲೆಯಿಂದ ಸುಮಾರು 15-20 ಜನ ರೈತರನ್ನು ನಾವು ಅಲ್ಲಿ ಟ್ರೈನಿಂಗ್ ಕಳಿಸಿಕೊಟ್ಟಿದ್ದೀವಿ. ಬರುವಂತ ದಿನಗಳಲ್ಲಿ ಉಪ್ಪಿನಕಾಯಿ ಇರಬಹುದು, ಪ್ರೊಸೆಸಿಂಗ್ ಇರಬಹುದು, ಪೌಡರ್ ಇರಬಹುದು, ಡ್ರೈ ಇವತ್ತು ಲೈಮ್ ಅನ್ನ ಒಣಗಿಸಿ ಪೌಡರ್ ಮಾಡುವಂತಿರಬಹುದು, ಇವತ್ತು ಬೇರೆ ಅರಬ್ ಕಂಟ್ರಿಗಳಿಗೆ ಅದನ್ನ ಬೇಡಿಕೆ ಇರತಕ್ಕಂತ ಜಾಗಗಳಿಗೆ ಅದು ಕಳಿಸಿಕೊಡುವಂತದ್ದಿರಬಹುದು, ಅದನ್ನು ಇವತ್ತು ನಾವು ಮಾದರಿಯಾಗಿ ತಗೊಂಡಿರ್ತಕ್ಕಂತ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಬಯರ್ಸ್ ಮೇಳ ಮಾಡತಕ್ಕಂಥದ್ದು, ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಒಂದು ವಾರದಲ್ಲಿ ಸುಮಾರು ಒಂದು 500-600 ಟನ್ಗಳವರೆಗೆ ಹಣ್ಣನ್ನು ನಾವು ಇವತ್ತು ಪೂರೈಕೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮೆಲ್ಲ ರೈತರು ಈ ಮಾರುಕಟ್ಟೆಯ ವ್ಯವಸ್ಥೆಯಲ್ಲಿ ದಲ್ಲಾಳಿಗಳ ಮಧ್ಯದಲ್ಲಿ ಸಿಕ್ಕಿ ಇವತ್ತು ನಲಗುತ್ತಾ ಇದ್ದಾರೆ. ಒಪ್ಪುತ್ತೀನಿ ನಾನು ಇಲ್ಲಂತನಲ್ಲ, ನಮ್ಮಲ್ಲಿ ಈ ಭಾಗದೊಳಗೆ ಅತ್ಯಂತ ಹೇರಳವಾಗಿರ್ತಕ್ಕಂಥ ಬಿಸಿಲು, ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಮಣ್ಣು, ಈ ತೋಟಗಾರಿಕೆ ಬೆಳೆಗೆ ಹೆಸರು ಮಾಡಿರ್ತಕ್ಕಂಥ ಒಂದು ಜಿಲ್ಲೆ ವಿಜಯಪುರ ಜಿಲ್ಲೆ. ಇಲ್ಲಿ ನಮ್ಮೆಲ್ಲ ರಾಜ್ಯದ ಜಿಲ್ಲೆಯ ನಾಯಕರುಗಳು ಮುತುವರ್ಜಿಯಿಂದ ಚೆನ್ನಾಗಿ ಇವತ್ತು ತೋಟಗಾರಿಕೆ ಬೆಳೆಯೊಳಗೆ ನಾವು ಸಾಧನೆ ಮಾಡತಕ್ಕಂಥ ಒಂದು ಕೆಲಸದೊಳಗೆ ನಾವು ಇವತ್ತು ಹೆಜ್ಜೆ ಮುಂದಿಟ್ಟಿದ್ದೇವೆ. ಈ ಮಧ್ಯದಲ್ಲಿ ಈ ವರ್ಷ 2 ವರ್ಷಗಳ ಕಾಲ ಕೊರೋನಾ ಹೆಮ್ಮಾರಿಯೊಳಗೆ ಇವತ್ತು ನಮ್ಮ ಸರ್ಕಾರದೊಳಗೆ ಕೆಲವೊಂದು ಯೋಜನೆಗಳನ್ನ ಏನ ಸಂದರ್ಭದೊಳಗೆ ಪೂರೈಕೆ ಆಗಬೇಕಾದ ಆಗ್ತಾ ಇಲ್ಲ ಅಂತನ್ನುವಂಥದ್ದನ್ನ ಇದ್ರೂ ಸಹ ನಾವು ಸಾಕಷ್ಟು ರೈತರಿಗೆ ಇವತ್ತು ಈ ಬಿಜಾಪುರ ಜಿಲ್ಲೆಯ ಎಲ್ಲಾ ತಾಲೂಕಾ ಕೇಂದ್ರಗಳಿಗೂ ಇವತ್ತು ನಾವು ತರಬೇತಿಗಳನ್ನು ರೈತರಿಗೆ ಕೊಡ್ತಾ ಇದ್ದೇವೆ, ಒಂದು ವಿಚಾರ ಸಂಕೀರ್ಣಗಳನ್ನು ಏರ್ಪಡಿಸ್ತಾ ಇದ್ದೇವೆ. ಇವತ್ತು ಜಿಲ್ಲೆಯ ಮಟ್ಟದಲ್ಲಿ ರಾಜ್ಯದ ವಿದೇಶಗಳಿಗೂ ಹೋಗಿ ಏನು ಇವತ್ತು ವ್ಯಾಪಾರದ ವಹಿವಾಟು ಮಾಡ್ತಾ ಇದ್ದಾರೆ ಅವರ ಬಯರ್ಸದ್ದುಗಳನ್ನು ಮೇಳವನ್ನ ಮಾಡಬೇಕು ಅನ್ನುವಂತ ಒಂದು ಯೋಜನೆಯನ್ನು ಇವತ್ತು ನಾವು ಹಾಕೊಂಡಿರ್ತಕ್ಕಂಥದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಇದು ಒಂದು ಬೆಳೆ ಹಚ್ಚಿದ್ರೆ 5 ವರ್ಷಗಳ ಕಾಲ ಇದು ನಮ್ಮ ಕೈಗೆ ಸೇರುವುದಿಲ್ಲ. 5 ವರ್ಷಗಳ ನಂತರದೊಳಗೆ ಸಮಪ್ರಮಾಣದೊಳಗೆ ರೈತನ ಕೈಯನ್ನ ಹಿಡಿಯತಕ್ಕಂತ ಒಂದು ಬೆಳೆ ಅಂತಿಕೊಂಡ್ರು ಇದಕ್ಕೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ನಾವು ಏನು ಇವತ್ತು ಬೇಸಿಗೆ ಒಳಗೆ ನಮ್ಮ ರೈತರಿಗೆ 5,000 ರೂಪಾಯಿವರೆಗೆ ಧಾರಣೆ ಬರ್ತೈತಿ, ಮಳೆಗಾಲದೊಳಗೆ ಇವತ್ತು 500 ರೂಪಾಯಿಗೂ ಬೆಲೆ ಕುಸಿತೈತಿ. ಆ ಸಂದರ್ಭದೊಳಗೆ ರೈತ ಕಂಗಾಲಾಗ್ತಾ ಇದ್ದಾನೆ. ರೈತನಿಗೆ ಇವತ್ತು ಮಾಲು ಆಯ್ಲಿಕ್ಕೂ ಆಗಂಗಿಲ್ಲ. ಇವತ್ತು ಅದರ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಇರಬಹುದು, ಲೇಬರ್ ಕಾಸ್ಟ್ ಇರಬಹುದು, ಅದರ ಪ್ಯಾಕೇಜ್ ಮೆಟೀರಿಯಲ್ಗಳಿರ್ಬೋದು, ಇವೆಲ್ಲವುಗಳಿಗೆ ರೈತ ಒಂದು ವೇಳೆ ತುತ್ತಾಗಿ ಲಿಂಬೆಹಣ್ಣನ್ನು ಯಾಕೆ ಬೆಳಿಲಾಗ್ತಿದ್ದೀನಿ ಅನ್ನುವಂತ ಒಂದು ನೋವು ವ್ಯಕ್ತಪಡಿಸಿರ್ತಕ್ಕಂಥ ಸಂದರ್ಭಗಳು ನಮ್ಗೆ ಕಂಡಿರಬಹುದು. ಆದರೂ ಇವತ್ತು ರೈತನಲ್ಲಿ ಬರುವಂತ ದಿನಗಳಲ್ಲಿ ನಾನು ಮೊನ್ನೆ ತಾನೇ ನಮ್ಮ ಲಿಂಬೆ ಅಭಿವೃದ್ಧಿ ನಿಗಮದ ವತಿಯಿಂದ ನಮ್ಮ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರನ್ನ ಹಾಗೂ ಅದರ ವ್ಯವಸ್ಥಾಪಕ ನಿರ್ದೇಶಕರನ್ನ ಹಾಗೂ ನಮ್ಮ ವಿಜ್ಞಾನಿಗಳನ್ನ ODOP ಜಿಲ್ಲೆಯ ನಿರ್ದೇಶಕರುಗಳನ್ನ ಎಲ್ಲರನ್ನ ಕರ್ಕೊಂಡು ಸುಮಾರು 5 ದಿನಗಳ ಕಾಲ ಮಹಾರಾಷ್ಟ್ರ ರಾವೂರೆ ಯೂನಿವರ್ಸಿಟಿ ಇರಬಹುದು, ಪುನಾದ ವಿಶ್ವವಿದ್ಯಾಲಯಗಳಿರ್ಬೋದು, ಎಲ್ಲವುಗಳಿಗೆ ತಿರುಗಾಡಿ ಪುನಾದೊಳಗೆ ಇವತ್ತು ಇಂಡಸ್ಟ್ರೀಸ್ಗಳನ್ನು ಯಾವ ರೀತಿ ಪ್ರೊಸೆಸಿಂಗ್ ಯೂನಿಟ್ಗಳನ್ನು ಮಾಡಬೇಕು, ಲಿಂಬೆಹಣ್ಣಿನೊಳಗೆ ಉತ್ಪಾದನೆ ಮಾಡತಕ್ಕಂಥ ಯೋಜನೆಗಳು ಏನೇನಿದ್ದಾವೆ ಅನ್ನುವಂಥದ್ದನ್ನು ಪೂರೈಕೆ ಮಾಡಿಕೊಂಡು ಬಂದಿರತಕ್ಕಂಥ ಯೋಜನೆಗಳನ್ನು ಇವತ್ತು ನೋಡ್ಕೊಂಡು ಬಂದಿದ್ದೀವಿ. ಇವೆಲ್ಲವುಗಳನ್ನು ನಮ್ಮ ಬರುವಂಥ ದಿನಗಳಲ್ಲಿ ನಮ್ಮ ರೈತರು ಇವತ್ತು ಲಿಂಬೆಹಣ್ಣಿನ ಬೆಳೆಯಿಂದ ದೂರ ಸರಿಬಾರದು. ಇದೊಂದು ಬೆಲೆ ಕುಸಿಯುವಂತಹ ಕಾರಣದೊಳಗೆ ಇದೇನು ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದ್ರೆ, ಇದು ತೊಗರಿ ಹಾಗೂ ಕಡಲೆ ಜೋಳ ಗೋಧಿ ತರ ಡ್ರೈ ಫುಡ್ ಅಲ್ಲ, ಇದು ಏನಂತಂದ್ರೆ ಹಸಿ ಮಾಲು. ಇವತ್ತು ಇದನ್ನ 24 ತಾಸಿನೊಳಗೆ ವಿಲೇವಾರಿ ಮಾಡದೇ ಇದ್ರೆ ರೈತನ ಮೇಲೆ ದಂಡ ಬೀಳುವಂತಹದ್ದನ್ನೇ. ಇವತ್ತು ಇದಕ್ಕೆ ಕೋಲ್ಡ್ ಸ್ಟೋರೇಜ್ ಇರಬಹುದು, ಪ್ರೊಸೆಸಿಂಗ್ ಯೂನಿಟ್ಗಳಿರ್ಬೋದು, ಇವತ್ತು ಡ್ರೈಯರ್ ಮಾಡಿ ಅದನ್ನ ಇವತ್ತು ವೈಜ್ಞಾನಿಕವಾಗಿ ಅದನ್ನು ಸಂಸ್ಕರಿಸಿ ಪೌಡರ್ ಮಾಡತಕ್ಕಂಥ ಕೆಲಸವನ್ನು ಮಾಡುವಂತದ್ದು ಯೋಚನೆ ಮಾಡ್ತಾ ಇದ್ದೀವಿ. ಸುಮಾರು 60 ವರ್ಷಗಳ ಕಾಲ ಈ ಜಿಲ್ಲೆ ಒಳಗೆ ಈ ಬೆಳೆಯನ್ನು ಉಳಿಸಿಕೊಂಡು ಬಂದಿರತಕ್ಕಂಥ ನಮ್ಮ ರೈತರಿಗೆ ಇವತ್ತು ನಾನು ಕೃತಜ್ಞತೆಗಳನ್ನು ಹೇಳಬೇಕಾಗ್ತದೆ. ಇವತ್ತು APMC ಒಳಗೆ 60 ವರ್ಷಗಳ ಹಿಂದಿನ ಇತಿಹಾಸ ಸಿಕ್ತು ನಮಗೆ. GI ಟ್ಯಾಗ್ ತಗೋಬೇಕಾದ್ರೆ ಅದರ ಇತಿಹಾಸ, ಅದರ ಎಂದು ಹುಟ್ಕೊಂತು, ಎಂದು ಅದರ ಏನೇನು ಅದರ ಉಪ ಉತ್ಪನ್ನಗಳು ಏನೇನು ಆಗಲಿಕ್ಕತ್ತಿದ್ದಾವೆ ಅನ್ನುವಂಥ ಇತಿಹಾಸ ತೆಗೆದಾಗ ನಮಗೆ 60 ವರ್ಷದ ಹಿಂದಿನ ಬಿಲ್ಗಳು ಸಿಕ್ಕಿರ್ತಕ್ಕಂಥದ್ದು ಇವತ್ತು ಖುಷಿ ತರತಕ್ಕಂಥ ಒಂದು ಕೆಲಸನೇ. ಈ ಒಂದು ಬೆಳೆಯ ಬಗ್ಗೆ ನಮ್ಮ ಇಂಡಿ ತಾಲೂಕಿನ ಇಂಡಿ ಒಳಗೆ ಇವತ್ತು ಹಂಜಗಿ ಫ್ಯಾಮಿಲಿಯವರು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಒಂದು ಇದು ಬೆಳೆ ಲಿಂಬೆಹಣ್ಣು. ಇವತ್ತು ಈ ಲಿಂಬೆಹಣ್ಣಿನೊಳಗೆ ಈ ರೀತಿಯ ರೈತರಿಗೆ ತಾಂತ್ರಿಕ ಸಲಹೆಗಳನ್ನು ಕೊಡೋದ್ರ ಮುಖಾಂತರ ಬಹಾರ್ ನಿರ್ವಹಣೆ ಅನ್ನುವಂಥ ಒಂದು ಯೋಜನೆ ಇವತ್ತು ಟೆಕ್ನಾಲಜಿ ಇವತ್ತು ಕೃಷಿಯೊಳಗೆ ಇರತಕ್ಕಂಥದ್ದು. ಬಹಾರ್ ನಿರ್ವಹಣೆ ಅಂದ್ರೆ ಏನು? ನಮ್ಮ ರೈತರು ಇವತ್ತು ಬೆಳೆಯತಕ್ಕಂಥ ಬೆಳೆಗೆ ಬೇಸಿಗೆ ಒಳಗೆ ನಮ್ಗೆ ಹಣ್ಣು ಬರಬೇಕು ಅನ್ನುವಂಥ ಒಂದು ತಂತ್ರಜ್ಞಾನ ಅಳವಡಿಸಿಕೊಂಡ್ರೆ ಮಳೆಗಾಲದೊಳಗೆ ಕಡಿಮೆ ಪ್ರಮಾಣದೊಳಗೆ ಬೇಸಿಗೆಯೊಳಗೆ ಸಾಕಷ್ಟು ಪ್ರಮಾಣದಲ್ಲಿ ಬಂದ್ರೆ ಸುಮಾರು ಒಂದು ಡಾಗಿಗೆ ಇವತ್ತು ನಾವು 3-4 ಸಾವಿರ ರೂಪಾಯಿ ರೇಟ್ ಹಿಡಿದ್ರು. ಸುಮಾರು ಒಂದು ಗಿಡಕ್ಕೆ ಸುಮಾರು ಒಂದು 2-3 ಡಾಗ್ ಆದ್ರೂ ಕನಿಷ್ಠ ಬಂದೇ ಬರ್ತೈತಿ. ಇವತ್ತೊಂದು 100 ಮರಗಳನ್ನು ನಾವು ಬೆಳೆದ್ರೆ ಸುಮಾರು 4-8 ಲಕ್ಷ ರೂಪಾಯಿ ಆ ರೈತ ಆದಾಯ ಮಾಡಬಹುದು ಒಂದು ಎಕರೆ ಪ್ರದೇಶದೊಳಗೆ ಅನ್ನುವಂತ ಒಂದು ಯೋಜನೆ ಇವತ್ತು ಆಗಿರ್ತಕ್ಕಂಥದ್ದು. ಈ ರೀತಿಯ ಬಹಾರ್ ನಿರ್ವಹಣೆ ಅನ್ನುವಂತ ಒಂದು ಯೋಜನೆ ತಂತ್ರಜ್ಞಾನವನ್ನ ನಮ್ಮ ರೈತರಿಗೆ ತಿಳಿಸಿಕೊಡುವ ದೃಷ್ಟಿಯಿಂದ ನಾವು ಇವತ್ತು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಬಾಗಲಕೋಟೆಯೊಳಗೆ ನಾಳೆ 27ನೇ ತಾರೀಕಿನ FPOಗಳ ಮುಖಾಂತರ ರೈತರು ಇವತ್ತು ಮಾಡಿರ್ತಕ್ಕಂಥ FPO ಅಂತಂದ್ರೆ ಏನೊಂದೇ ಕಲ್ಪನೆ ಇಲ್ಲ ನಮ್ಮ ಜನಗಳಿಗೆ, ನಮ್ಮ ರೈತರಿಗೆ. FPOಗಳನ್ನು ಹುಟ್ಟಾಕಬೇಕು, FPOಗಳ ಸದಸ್ಯರಾಗಬೇಕು, ಅದಕ್ಕೆ 1,000 ರೂಪಾಯಿ ಸದಸ್ಯತ್ವವನ್ನು ಕೊಟ್ಟು ನಾನು ಅದರೊಳಗೆ ನನ್ನ ಹಕ್ಕನ್ನು ನಾನು ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ಕೊಡ್ತಕ್ಕಂಥ ಕಡಿಮೆ ದರದೊಳಗೆ ಇರತಕ್ಕಂಥ ಇವತ್ತು ಕ್ರಿಮಿನಾಶಕ ಬೀಜಗಳಿರ್ಬೋದು, ತಾಡ್ಪಾಲುಗಳಿರ್ಬೋದು, ಅದಕ್ಕೆ ಪರಿಕರಗಳಿರ್ಬೋದು, ಅಥವಾ ಅವರ ಪ್ರವಾಸಗಳಿರ್ಬೋದು, ಅವ್ರಿಗೆ ಮಾರ್ಕೆಟಿಂಗ್ ಮಾಡಿಕೊಡುವಂಥದ್ದು ಇರ್ಬೋದು, ನೇರವಾಗಿ ಅವನ ಖಾತೆಗೆ ಹಣ ಜಮಾವಣೆ ಆಗುವಂಥದ್ದು ಇರ್ಬೋದು, ಯಾವುದೇ ಟ್ಯಾಕ್ಸು ಅಥವಾ ಯಾವುದೇ ಅದಕ್ಕೆ ಕಡತಗಳನ್ನು ಮಾಡುವಂತಹ ಒಂದು ಯಾವುದೇ ವ್ಯವಸ್ಥೆಗಳು ಇಲ್ಲದೆ ಇರತಕ್ಕಂಥ ಒಂದು ಮಾರುಕಟ್ಟೆ ಕೊಡ್ತಕ್ಕಂಥ ಒಂದು ಕಲ್ಪನೆ ಎಫ್ಪಿಒದೊಳಗೆ ಇರತಕ್ಕಂಥದ್ದು. ಜನವರಿ ತಿಂಗಳದೊಳಗೆ ಉದ್ಯಮಶೀಲತಾ ತರಬೇತಿ ಕಾರ್ಯಕ್ರಮ ಅನ್ನುವಂಥದ್ದನ್ನು ಕೃಷಿ ವಿಶ್ವವಿದ್ಯಾಲಯ ಹಿಟ್ನಳ್ಳಿಯೊಳಗೆ ಆಸಕ್ತ ರೈತರಿಗೆ ಒಂದು 50 ಜನ ರೈತರಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು. ODOP ಸ್ಕೀಮ್ನೊಳಗೆ ವಿಜಯಪುರ ಜಿಲ್ಲೆಯೊಳಗೆ ಸುಮಾರು ಈಗಾಗಲೇ 27 ಅರ್ಜಿಗಳು ಬಂದಿರತಕ್ಕಂಥದ್ದು. ಕೇಂದ್ರ ಸರ್ಕಾರ ಒಬ್ಬ ಫಲಾನುಭವಿಗಳಿಗೆ 30 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು 10 ಲಕ್ಷ ರೂಪಾಯಿ ಸಬ್ಸಿಡಿ ಹಣವನ್ನು ಕೊಟ್ಟು ಅವರಿಗೆ ಉದ್ಯಮಶೀಲತೆಯನ್ನು ಬೆಳೆಸಲಿಕ್ಕೆ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಸುಮಾರು 100 ಕೋಟಿ ರೂಪಾಯಿ ಹಣವನ್ನು ODOP ಜಿಲ್ಲೆ ಒಂದು ಜಿಲ್ಲೆ ಒಂದೇ ಬೆಳೆ ಯೋಜನೆಗೆ ಖರ್ಚು ಮಾಡತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ನಮ್ಮ ಯುವ ಉದ್ಯಮಿಗಳು ಉದ್ಯಮಿ ರೈತರು ಇವತ್ತು ಮುಂದೆ ಬರ್ತಾ ಇದ್ದಾರೆ. ಇವತ್ತು ನಾನು ನಿನ್ನೆ ಹಿಟ್ನಳ್ಳಿ ಫಾರ್ಮಿನ ನಮ್ಮ ಶ್ರೀಮತಿ ಕ್ಯಾಡಿಗಿ ಮೇಡಮ್ ಅವ್ರ ಜೊತೆಗೆ ಅವರು ಒಂದು ಈ ಉಪ್ಪಿನಕಾಯಿ ತಯಾರು ಮಾಡತಕ್ಕಂಥ ಘಟಕದ ಬಗ್ಗೆ ಒಂದು ಕಾರ್ಯಕ್ರಮ ನಾವು ಮಾಡೋಣ. ನಮ್ಮ ಜಿಲ್ಲೆಯೊಳಗೆ ಅತ್ಯಂತ ಹೇರಳವಾಗಿ ಬೆಳೀತಕ್ಕಂಥ ಲಿಂಬೆಹಣ್ಣಿಗೆ ಒಂದು ಸಂಸ್ಕರಣೆ ಕೊಟ್ಟರೆ ಜಾಮ್ ಇರಬಹುದು, ಉಪ್ಪಿನಕಾಯಿ ಇರಬಹುದು, ಬೇರೆ ಬೇರೆ ತರದ ಉಪ್ಪಿನಕಾಯಿಗಳನ್ನು ಹಾಕುವ ಮುಖಾಂತರ ನಾನೊಂದು ಇದನ್ನು ಯೋಜನೆಯನ್ನು ಕೂತ್ಕೊಂಡು ಮೊನ್ನೆ ತಾನೇ ನಮ್ಮ ಮುದ್ದೇಬೇಳದ ಶಾಸಕರಾಗಿರ್ತಕ್ಕಂಥ ಎಸ್ ಪಾಟೀಲ್ ನಡಹಳ್ಳಿ ಅವರ ಜೊತೆಯಲ್ಲಿ ಒಂದು ಗಂಟೆ ನಾವು ಚರ್ಚೆ ಮಾಡಿದ್ವಿ. ಅವರು ಆಹಾರ ನಿಗಮದ ಅಧ್ಯಕ್ಷರಾಗಿರುವುದರಿಂದ ಅವ್ರ ಮುಂದೆ ಒಂದು ಪ್ರಸ್ತಾಪ ನಾವು ಮಾಡಿದ್ವಿ. ಏನಪ್ಪಾ ಅಂತಂದ್ರೆ ನಮ್ಮ ಜಿಲ್ಲೆಯೊಳಗೆ ಒಂದು ವಾರಕ್ಕೆ 500 ಟನ್ ಲಿಂಬೆಹಣ್ಣು ಬೆಳೀತಕ್ಕಂಥ ಒಂದು ಕ್ಷೇತ್ರದೊಳಗೆ ನಾವು ಒಂದು ತಿಂಗಳಿಗೆ ನಮ್ಮ ಈ ರಾಜ್ಯದಲ್ಲಿರ್ತಕ್ಕಂಥ ಇವತ್ತು ನ್ಯಾಯಬೆಲೆ ಅಂಗಡಿಗಳಿರ್ಬೋದು, ಹಾಸ್ಟೆಲ್ಗಳಿರ್ಬೋದು, ಅಥವಾ ಇವತ್ತು ಅಂಗನವಾಡಿ ಕೇಂದ್ರಗಳಿರ್ಬೋದು, ಅಥವಾ ನಮ್ಮ ಇನ್ನಿತರ ಈ ರೀತಿಯ ಖರೀದಿ ಮಾಡತಕ್ಕಂಥ ಸರ್ಕಾರದಿಂದ ಖರೀದಿ ಮಾಡಿಸಿ ಒಬ್ಬ ಫಲಾನುಭವಿಗೆ 1/2 kg ಪಾಕೆಟ್ನ ನಾವು ಪೋಚನ್ನು ಮಾಡಿ ಉಪ್ಪಿನಕಾಯಿಯನ್ನು ಕೊಟ್ಟರೆ ಇಮ್ಯುನಿಟಿಯನ್ನು ಹೆಚ್ಚಿಸ್ತದೆ. ಇವತ್ತು ಈ ಕೊರೋನಾ ಸಂದರ್ಭದೊಳಗೆ ಲಿಂಬೆಹಣ್ಣಿನ ಮಹತ್ವ ಏನು ಅನ್ನುವಂಥದ್ರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಬಂದಿರತಕ್ಕಂಥದ್ದು. ಇದು ಒಂದು ಪ್ರೊಸೆಸ್ನೊಳಗದ. ನಾಳೆ ಇವತ್ತು ಇದನ್ನು ಕುರಿತು ನಾವು ಆಹಾರ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಇದನ್ನು ನಾವು ಒಂದು ಯೋಜನೆ ಮಾಡಿದ್ರೆ ನಮ್ಮ ಜಿಲ್ಲೆಯ ಬೆಳೆಯನ್ನು ನಾವು ಉತ್ತೇಜನ ಕೊಟ್ಟಂಗಾಗ್ತದೆ. ನಮ್ಮ ರೈತರ ಕೈಯನ್ನು ಬಲಪಡಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಇವತ್ತು ಲಿಂಬೆಹಣ್ಣಿನ ನಿಗಮದಿಂದ ಇವತ್ತು ನಾವು ಮಾಡ್ತಾ ಇದ್ದೇವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ಬರುವಂತ ದಿನಗಳಲ್ಲಿ ಹಮ್ಮಿಕೊಂಡಿರತಕ್ಕಂಥದ್ದನ್ನ ಇವತ್ತು ನಮ್ಮ ಆಕಾಶವಾಣಿಯ ಸೋಮಶೇಖರ ರೂಳಿ ಸರ್ ಜೊತೆಗೆ ಮಾತನಾಡಿದಾಗ ಬಹಳ ಖುಷಿಯನ್ನು ವ್ಯಕ್ತಪಡಿಸಿ ತಾವು ನಮ್ಮ ಒಂದು ಆಕಾಶವಾಣಿಗೆ ಬಂದು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಬೇಕು ಅನ್ನುವಂತ ಒಂದು ಮಾತನ್ನು ಕೇಳಿದಾಗ ಖುಷಿ ಅನ್ನಿಸ್ತು ನನಗೂ. ನಾನೆಲ್ಲ ಬಾಲ್ಯದಲ್ಲಿ ಇದ್ದಂತ ಸಂದರ್ಭದೊಳಗೆ ಬೆಳಗಿನ ಸಮಯ ಹಿಡ್ಕೊಂಡು ಶುಭ ವಾರ್ತೆಗಳನ್ನು ಕೇಳ್ಕೊಂಡು ಸಂಜೆವರೆಗೂ ಕೃಷಿ ರಂಗದವರೆಗೂ ನಾನು ರೇಡಿಯೋದ ಬಗ್ಗೆ ಆಸಕ್ತಿ ಇರತಕ್ಕಂತ ಒಬ್ಬ ಶ್ರೋತೃ ಇರತಕ್ಕಂತ ಸಂದರ್ಭದೊಳಗೆ ನನಗೆ ಖುಷಿ ಅನ್ನಿಸ್ತು. ಪ್ರಥಮ ಬಾರಿ ವಿಜಯಪುರ ಆಕಾಶವಾಣಿ ಕೇಂದ್ರದೊಳಗೆ ಬಂದು ಲಿಂಬೆ ಅಭಿವೃದ್ಧಿ ಮಂಡಳಿ ವಿಷಯ ಕುರಿತು ಇವತ್ತಿನ ದಿನ ನಾನು ಇಲ್ಲಿ ಆಕಾಶವಾಣಿಗೆ ಬಂದು ಎರಡು ವಿಚಾರಗಳನ್ನು ಹೇಳಕ್ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇಲ್ಲಿಯ ವ್ಯವಸ್ಥಾಪಕರಾಗಿರ್ತಕ್ಕಂಥ ಸೋಮಶೇಖರ್ ರೂಳಿ ಅವರಿಗೂ ಅವರೆಲ್ಲ ಸಿಬ್ಬಂದಿಯವರಿಗೆ ವಂದಿಸಿ ಎರಡು ಮಾತುಗಳಿಗೆ ನಾನು ವಿರಾಮ ಕೊಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಈಗ ತಾವು ಹೇಳಿದ್ರೆ ಈಗ 27 ಅಪ್ಲಿಕೇಶನ್ ODOP ಏನು ಪ್ರಾಜೆಕ್ಟ್ ಅದ, ಆ ಪ್ರಾಜೆಕ್ಟ್ ನೊಳಗೆ 27 ಅಪ್ಲಿಕೇಶನ್ ಬಂದಾವ, ಇನ್ನೂ ಬಹಳಷ್ಟು ಬರಬೇಕಾಗಿದೆ. ಈ ಒಂದು ಯೋಜನೆಯನ್ನ ಉಪಯೋಗ ಮಾಡಿಕೊಂಡು ರೈತರು ಸದೃಢ ಆಗುವಂತಹ ಒಂದು ಕೆಲಸ ಅವರ ಮೂಲಕವಾಗಿ ಅಂದ್ರೆ ಅವರು ತಮ್ಮಷ್ಟು ತಾವೇ ಸಹಕಾರ ನೀಡಿಕೊಂಡು ಸಪೋರ್ಟ್ ಮಾಡಿಕೊಂಡು ಈ ಯೋಜನೆ ಒಳಗೆ ಭಾಗಿಯಾದ್ರೆ ಅವರಿಗೂ ಕೂಡ ಒಳ್ಳೇದಾಗ್ತದೆ ಅನ್ನುವಂಥ ಮಾತು. ನಮ್ಮ ರೈತರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಹೆಚ್ಚಿನ ಸಂಖ್ಯೆ ಒಳಗೆ ಇದರೊಳಗೆ ಭಾಗವಹಿಸುವುದಕ್ಕೆ ಯಾವ ರೀತಿಯಾಗಿ ಅವರು ಮನವೊಲಿಸುವಂತಹ ಒಂದು ಕೆಲಸ ಮಾಡ್ತಾ ಇದ್ದಾರೆ ಸರ್? ಒಂದು ಬಹಳ ಒಳ್ಳೆಯ ಪ್ರಶ್ನೆಯನ್ನು ನಮ್ಮ ಸರ್ ಕೇಳಿದ್ದಾರೆ. ಇದಕ್ಕೆ ನಮ್ಮ ODOP ಸ್ಕೀಮಿಗೆ ನಮ್ಮ ಜಿಲ್ಲಾಧಿಕಾರಿಗಳು ಚೇರ್ಮನ್ ಇರ್ತಾರೆ, ಇದಕ್ಕೆ ಸಿಬ್ಬಂದಿ ಅದಕ್ಕೆ ಸಹಾಯಕರಾಗಿ ನಮ್ಮ ಕೃಷಿ ಜಿಲ್ಲೆಯ JD ರಾಜಶೇಖರ್ ವಿಲಿಯಮ್ ಸರ್ ಇರ್ತಾ ಇದ್ದಾರೆ, ಅದಕ್ಕೆ ನಮ್ಮ ತೋಟಗಾರಿಕೆ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಬರ್ಗಿಮಠ್ ಅವರು ಇರ್ತಾ ಇದ್ದಾರೆ, ಅದೇ ಜೊತೆ ನಮ್ಮ MD ಅವರು ಇದ್ದಾರೆ. ಬೇರೆ ಬೇರೆ ಈ ರೀತಿಯ ನಿರ್ದೇಶಕರ ಮಂಡಳಿಯವರು ಪೂರ್ಣ ಜನ ಕೂಡಿಕೊಂಡು ಚರ್ಚೆ ಮಾಡಿ ಇವತ್ತು ನಾವು ನಮ್ಮ ನಿಗಮದಿಂದ ಇರಬಹುದು, ಜಿಲ್ಲೆಯ ತೋಟಗಾರಿಕೆ ಇಲಾಖೆಯಿಂದ ಕರಪತ್ರಗಳನ್ನು ಮಾಡೋದ್ರ ಮುಖಾಂತರ, ಪತ್ರಿಕೆಗಳಿಗೆ ಹೇಳಿಕೆ ಕೊಡೋದ್ರ ಮುಖಾಂತರ ಮತ್ತು ಎಲ್ಲ ಕಡೆ ಇದನ್ನ ಪ್ರಸಾರ ಮಾಡಿ ತೋಟಗಾರಿಕೆ ಅಧಿಕಾರಿಗಳು ತಾಲೂಕಾ ಕೇಂದ್ರಗಳಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಪ್ರಸಾರ ಮಾಡೋದ್ರ ಮುಖಾಂತರ ಆಸಕ್ತ ರೈತರು ಯಾರು ಎಲಿಜಿಬಿಲಿಟಿ ಇದ್ದಾರೆ, ಯಾರು ಆಸಕ್ತರು ಇದ್ದಾರೆ, ಯಾರು ಮುಂದೆ ಬಂದ್ರು ಈ ವರ್ಷದ ಹೋದ 2020-21 ಸಾಲಿಗೆ 27 ಅರ್ಜಿಗಳು ಬಂದಿರತಕ್ಕಂಥದ್ದು, 2021-22 ಸಾಲಿನೊಳಗೆ ಎಷ್ಟೇ ಅರ್ಜಿಗಳು ಬಂದರು ಅದನ್ನು ಪರಿಶೀಲನೆ ಮಾಡಿ ಇವತ್ತು ಕೊಡ್ತಕ್ಕಂಥ ತರಬೇತಿ ಉದ್ದೇಶನೂ ಅದನ್ನೇ. ನನಗೂ ಒಂದು ಇರುವಂತಹ ಅವಧಿಯೊಳಗೆ ನಾನು ಏನ್ ಮಾಡಬೇಕು, ಈ ರೈತರಿಗೆ ಏನಾದರೂ ಒಂದು ನಿಂಬೆಯ ಹಣ್ಣಿನ ಉತ್ಪಾದನೆಯೊಳಗೆ ಸಾಧನೆಯನ್ನು ಮಾಡಿಸಬೇಕು ಅನ್ನುವಂಥ ಒಂದು ಸಂಕಲ್ಪ ಇಟ್ಕೊಂಡು ಈ ಕೆಲಸ ಮಾಡ್ಲಿಕ್ಕತ್ತಿದ್ದೀವಿ. ಮತ್ತು ತಮ್ಮ ಇದರೊಳಗೆ ನೀವು ಒಂದು ಕಡೆ ಹೇಳಬಹುದು 2021-22 ಸಾಲಿನೊಳಗೆ ಯಾರಾದರೂ ODOP ಒಂದು ಜಿಲ್ಲೆ ಒಂದು ಬೆಳೆ ಅನ್ನುವಂಥ ಒಂದು ಯೋಜನೆ ಅಡಿಯೊಳಗೆ ಲಿಂಬೆ ಅಭಿವೃದ್ಧಿ ಮಂಡಳಿಯವರು ಇರಬಹುದು ಅಥವಾ ಜಿಲ್ಲೆಯ ಅಧಿಕಾರಿಗಳಾಗಿರ್ಬೋದು ಈ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದಾರೆ, ತಾವು ನೇರವಾಗಿ ಲಿಂಬೆ ಅಭಿವೃದ್ಧಿ ಮಂಡಳಿಯನ್ನು ಸಂಪರ್ಕಿಸಬಹುದು ಅಥವಾ ODOP ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಸಿದ್ದು ಪೂಜಾರಿ ಅವರನ್ನ, ಮಹಾದೇವ ಅಂಬಲಿ ಅವರನ್ನ, ಶೈಲಜಾ ಸ್ತವಾರಮಠ ಅವರನ್ನ ಸಂಪರ್ಕಿಸಬಹುದು ಅನ್ನುವಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಈ ವಿಷಯ ಕುರಿತು ಪ್ರಸಾರ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ನಾವು ಇವತ್ತು ಹಾಕ್ತಾ ಇದ್ದೇವೆ. ಬಹಳ ಸಂತೋಷ ಆಯ್ತ್ರಿ. ಇಲ್ಲ ಆದರೂ ನನ್ನ ವಿಚಾರಗಳನ್ನು ಹೇಳಕ್ ಆಸ್ಪದ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ತಮ್ಮ ಸಹಕಾರ ನಮ್ಮ ರೈತರು, ಯಾಕಂತಂದ್ರೆ ಎಲ್ಲಿ ನಮ್ಮ ತವರು ಬರುವುದಿಲ್ಲ. ಎಲ್ಲಾ ಕಡೆಗಳಲ್ಲಿಯೂ ನಮ್ಮ ರೈತರು ತಮ್ಮ ಆರೋಗ್ಯವನ್ನ ತಮ್ಮ ಯಾವುದು ಮನಸ್ಸನ್ನ ಕಲುಷಿತ ಮಾಡಿಕೊಳ್ಳದೆ ರೇಡಿಯೋ ಆಕಾಶವಾಣಿಯನ್ನು ಕೇಳುವ ಮುಖಾಂತರ ಏನು ಸಂತೃಪ್ತ ಜೀವನ ಕಳೀತಾ ಇದ್ದಾರೆ, ವ್ಯರ್ಥ ಸಮಯವನ್ನ ಟಿವಿ ಮುಂದೆ ಕುಳಿತುಕೊಳ್ಳದೆ ಆಕಾಶವಾಣಿಯನ್ನು ಪ್ರೀತಿ ಮಾಡತಕ್ಕಂತ ರೈತರಿಗೆ ಇನ್ನೊಂದಿಷ್ಟು ಉತ್ತೇಜನ ಕೊಡತಕ್ಕಂತ ಒಂದು ಕೆಲಸವನ್ನ ಈ ಆಕಾಶವಾಣಿಯಿಂದ ಆಗ್ಯದ. ಈ ವಿಷಯವನ್ನ ಎಷ್ಟೋ ಶ್ರೋತೃಗಳಿಗೆ ನೀವು ಪ್ರಸಾರ ಮಾಡ್ತೀರಿ, ಇದರ ಪ್ರಯೋಜನವನ್ನ ನಮ್ಮ ಜಿಲ್ಲೆಯ ಲಿಂಬೆ ಬೆಳೆಗಾರ ರೈತರು ಪಡ್ಕೋತಾರ ಅನ್ನುವಂತ ಒಂದು ಭಾವನೆ ನನ್ನಲ್ಲಿನ ಇರತಕ್ಕಂಥದ್ದು. ಒಳ್ಳೆಯದು ಅಶೋಕ ಅಲ್ಲಾಪುರ್ ಸರ್, ತಾವು ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಏನು ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿ ವಿಶೇಷವಾಗಿ ನಮ್ಮ ಲಿಂಬೆ ಬೆಳೆಗಾರರಿಗೆ ಯಾವ ರೀತಿಯಾದಂತಹ ಸೌಲಭ್ಯಗಳು, ಯಾವ ರೀತಿ ಯೋಜನೆಗಳು, ಮತ್ತು ಅದರೊಳಗೆ ಭಾಗವಹಿಸುವಂತಹ ಒಂದು ಅವಕಾಶ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ, ಮತ್ತು ಈ ಒಂದು ಯೋಜನೆಯೊಳಗೆ ಭಾಗವಹಿಸಿ ನಮ್ಮ ರೈತರು ಆರ್ಥಿಕವಾಗಿ ಸದೃಢ ಆಗುವಂತಹ ಬೆಳೆಯುವಂತಹ ಎಲ್ಲ ಅವಕಾಶಗಳು ಅದಾವ ಅನ್ನುವಂತಹ ವಿಚಾರವನ್ನ ತಾವು ಹೇಳಿದ್ದೀರಿ. ಇನ್ನು ಹೆಚ್ಚಿನ ಸಂಖ್ಯೆ ಒಳಗೆ ನಮ್ಮ ರೈತರು ಇದರೊಳಗೆ ಭಾಗವಹಿಸಿ, ಯಾಕಪ್ಪ ಅಂತಂದ್ರೆ ನಮ್ಮ ಜಿಲ್ಲೆಯ ಒಂದು ಉಸಿರೆ ಲಿಂಬೆ ಅಂತ ಹೇಳಿ ಹೇಳಬಹುದು, ಲಿಂಬೆ ಒಂದು ವರ ಅಂತಲೂ ಕೂಡ ಹೇಳಬಹುದು. ಈ ಸಂದರ್ಭದೊಳಗೆ ನಮಗೆ ಎಲ್ಲರಿಗೂ ಲಿಂಬೆ ಇರಲಾರದೆ ನಡೆಯುವುದಿಲ್ಲ, ದಿನನಿತ್ಯದ ಚಟುವಟಿಕೆ ನಡೆಯುವುದೇ ಒಂದು ಲಿಂಬೆ ಮುಖಾಂತರ. ಮುಂಜಾನೆಯಿಂದ ಸಾಯಂಕಾಲ ತನಕ ಲಿಂಬೆ ಬೇಕೇ ಬೇಕು ನಮಗೆ. ನಾನು ಜನರಿಂದ ಸಾಯುವವರಿಗೆ ಅಂತ ಹೇಳ್ಬಿಟ್ಟಿದ್ದೀನಿ, ಪ್ರತಿಯೊಬ್ಬರಿಗೂ ಅತ್ಯಂತ ಉತ್ಕೃಷ್ಟವಾದ ಲಿಂಬೆ ಮತ್ತು ಅತ್ಯಂತ ರಸಭರಿತವಾಗಿರತಕ್ಕಂತ ಲಿಂಬೆ ನಮ್ಮ ವಿಜಯಪುರ ಜಿಲ್ಲೆಯ ಲಿಂಬೆ. ಅದರ ಸುವಾಸನೆ ಅದನ್ನ ನಾವು ಶರಬತ್ ಮಾಡಿ ಕುಡಿಯುವಾಗ ಗೊತ್ತಾಗ್ತದೆ, ಬಹಳ ಸ್ವಾದಿಷ್ಟವಾದಂತಹದ್ದು ಮತ್ತು ಉತ್ಕೃಷ್ಟವಾದಂತಹ ಒಂದು ಪರಿಮಳ ಇರುವಂತಹದ್ದು. ಆಮೇಲೆ ಗುಣಮಟ್ಟದೊಳಗೆ ನಮ್ಮ ಲಿಂಬೆಗೆ ಸರಿಸಾಟಿ ಇಲ್ಲ ಅನ್ನುವಂತಹ ಮಾತು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತಹ ಒಂದು ವಿಷಯ. ಇವತ್ತಿನ ಕಾರ್ಯಕ್ರಮದೊಳಗೆ ತಾವು ಭಾಗವಹಿಸಿ ನಮ್ಮ ಎಲ್ಲ ರೈತರಿಗೆ ಲಿಂಬೆ ಅಭಿವೃದ್ಧಿ ಮಂಡಳಿ ಯಾವ ರೀತಿ ಸಹಕಾರ ನೀಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಯೋಜನೆಗಳನ್ನು ಹಾಕೊಳ್ಳುವಂತಹ ಒಂದು ನಿಟ್ಟಿನೊಳಗೆ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ವಿಚಾರಗಳನ್ನ ಸರಳವಾಗಿ ನಮ್ಮ ಎಲ್ಲ ರೈತರಿಗೆ ತಿಳಿಸಿಕೊಟ್ಟಿದ್ದೀರಿ, ಅವರಲ್ಲಿ ಸ್ಫೂರ್ತಿ ತುಂಬಿದ್ದೀರಿ. ಮುಂದಿನ ದಿನಗಳಲ್ಲಿ ತಮ್ಮ ಅಭಿವೃದ್ಧಿ ಮಂಡಳಿಯಿಂದ ಸಾಕಷ್ಟು ಕೆಲಸಗಳಾಗಲಿ, ನಮ್ಮ ರೈತರು ಅಭಿವೃದ್ಧಿಯಾಗಲಿ, ಮತ್ತೆ ನಮ್ಮ ಲಿಂಬೆಗೆ ತಾವು ಹೇಳದಂಗ GIT ಆಗ ಆದಷ್ಟು ಜಲ್ದಿ ಸಿಕ್ಕು ಅದರ ಮೂಲಕನೂ ಕೂಡ ಉನ್ನತಿ ಸಿಗಲಿ ಅಂತ ಹೇಳಿ ಹಾರೈಸ್ತಾ, ಇಲ್ಲಿವರೆಗೂ ಬಂದು ಸಂವಾದದೊಳಗೆ ಭಾಗವಹಿಸಿ ನಮ್ಮ ರೈತರಿಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಆತ್ಮೀಯರೆ, ಅಶೋಕ್ ಅಲ್ಲಾಪುರ್ ಅವರನ್ನ ತಾವು ಮಾತಾಡಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಹೆಚ್ಚಿನ ವಿಚಾರಗಳಿಗಾಗಿ ಅವರ ಜೊತೆ ತಾವು ಸಂಪರ್ಕ ಸಾಧಿಸಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ ಅನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9448187265. ಫೋನ್ ನಂಬರ್ ಇನ್ನೊಂದ್ಸಲ 9448187265. ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿ ಅಧ್ಯಕ್ಷರ ಜೊತೆ ಮಾತಾಡಬಹುದು. ಒಳ್ಳೆಯದು, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಲಿಂಬೆ ಅಭಿವೃದ್ಧಿ ಮಂಡಳಿಯ ಕಾರ್ಯಚಟುವಟಿಕೆ ಕುರಿತು ಅದರ ಅಧ್ಯಕ್ಷರಾದ ಅಶೋಕ ಅಲ್ಲಾಪುರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ ಎಸ್ ರುಳಿ. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಈಗ ಕೇಳಿ ಗೌರವಬಾಯಿ ಯಶವಂತ್ ಮಸಳಿಕೇರಿ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳು. ಕಾಲೆಲ್ಲ ಧೂಳಾಗ್ಯಾವ ಏ ದೇವಿ ಎಲ್ಲಿ ಹೋಗಿದೆ, ಕಾಲೆಲ್ಲ ಬಡರಾಗ್ಯಾವ ಏ ದೇವಿ ಎಲ್ಲಿ ಹೋಗಿದೆ, ಕಾಲೆಲ್ಲ ಧೂಳಾಗ್ಯಾವ ಏ ದೇವಿ ಎಲ್ಲಿ ಹೋಗಿದೆ, ಕಾಲೆಲ್ಲ ಬಣ್ಣರಾಗ್ಯಾವ. ಕುಬಸವ ತಂದಿನಿ ಗುಡಿ ಒಳಗಿಟ್ಟಿನಿ ಹುಡಕ್ಯಾಡಿ ನಾ ಬಂದೇನ ಏ ತಾಯಿ ಎಲ್ಲಿ ಹೋಗಿದೆ, ಏ ದೇವಿ ಎಲ್ಲಿ ಹೋಗಿದೆ, ಕಾಲೆಲ್ಲ ಧೂಳಾಗ್ಯಾವ ಏ ದೇವಿ ಎಲ್ಲಿ ಹೋಗಿದೆ, ಕಾಲೆಲ್ಲ ಬಣ್ಣರಾಗ್ಯಾವ ಏ ತಾಯಿ ಎಲ್ಲಿ ಹೋಗಿದೆ, ಕಾಲೆಲ್ಲ ಧೂಳಾಗ್ಯಾವ ಏ ದೇವಿ ಎಲ್ಲಿ ಹೋಗಿದೆ, ಕಾಲೆಲ್ಲ ಬಣ್ಣರಾಗ್ಯಾವ. ಬಳಿಯವ ತಂದಿನಿ ಗುಡಿ ಒಳಗಿಟ್ಟಿನಿ ಹುಡಕ್ಯಾಡಿ ನಾ ಬಂದೇನ ಏ ತಾಯಿ ಎಲ್ಲಿ ಹೋಗಿದೆ, ಏ ದೇವಿ ಎಲ್ಲಿ ಹೋಗಿದೆ, ಕಾಲೆಲ್ಲ ಧೂಳಾಗ್ಯಾವ ಏ ದೇವಿ ಎಲ್ಲಿ ಹೋಗಿದೆ, ಕಾಲೆಲ್ಲ ಬಣರಾಗ್ಯಾವೆ, ತಾಯಿ ಎಲಿಗೋಗಿದೆ ಕಾಲೆಲ್ಲ ಧೂಳಾಗ್ಯಾವೆ, ಏ ದೇವಿ ಎಲಿಗೋಗಿದೆ ಕಾಲೆಲ್ಲ ಬಂಡರಾಗ್ಯಾವೆ. ನತ್ತವ ತಂದೀನಿ ಗುಡಿ ಒಳಗಿಟ್ಟೀನಿ ಹುಡಕ್ಯಾಡಿ ನಾ ಬಂದೇನ, ಅಯ್ಯ ತಾಯಿ ಎಲ್ಲಿ ಹೋಗಿದೆ, ಏ ದೇವಿ ಎಲ್ಲಿ ಹೋಗಿದೆ ಕಾಲೆಲ್ಲ ಧೂಳಾಗ್ಯಾವೆ, ಏ ದೇವಿ ಎಲ್ಲಿ ಹೋಗಿದೆ ಕಾಲೆಲ್ಲ ಬಂಡರಾಗ್ಯಾವೆ. ತಾಯಿ ಎಲ್ಲಿ ಹೋಗಿದೆ ಕಾಲೆಲ್ಲ ಧೂಳಾಗ್ಯಾವೆ, ಏ ದೇವಿ ಎಲಿಗೋಗಿದೆ ಕಾಲೆಲ್ಲ ಬಂಡರಾಗ್ಯಾವೆ. ಕೂಕಮ್ಮ ತಂದೀನಿ ಗುಡಿ ಒಳಗಿಟ್ಟೀನಿ ಹುಡಕ್ಯಾಡಿ ನಾ ಬಂದೇನ, ಅಯ್ಯ ತಾಯಿ ಎಲ್ಲಿ ಹೋಗಿದೆ, ಏ ದೇವಿ ಎಲ್ಲಿ ಹೋಗಿದೆ ಕಾಲೆಲ್ಲ ಧೂಳಾಗ್ಯಾವೆ, ಏ ದೇವಿ ಎಲ್ಲಿ ಹೋಗಿದೆ ಕಾಲೆಲ್ಲ ಬಂಡರಾಗ್ಯಾವೆ. ತಾಯಿ ಎಲ್ಲಿಗೋಗಿದೆ ಕಾಲೆಲ್ಲ ಧೂಳಾಗ್ಯಾವೆ, ಏ ದೇವಿ ಎಲ್ಲಿಗೋಗಿದೆ ಕಾಲೆಲ್ಲ ಬಂಡರಾಗ್ಯಾವೆ. ಗಂಡಿಯ ತಂದೀನಿ ಗುಡಿ ಒಳಗಿಟ್ಟೀನಿ ಹುಡಕ್ಯಾಡಿ ನಾ ಬಂದೇನ, ಅಯ್ಯ ತಾಯಿ ಎಲ್ಲಿಗೋಗಿದೆ, ಏ ದೇವಿ ಎಲ್ಲಿಗೋಗಿದೆ ಕಾಲೆಲ್ಲ ಧೂಳಾಗ್ಯಾವೆ, ಏ ದೇವಿ ಎಲ್ಲಿ ಹೋಗಿದೆ ಕಾಲೆಲ್ಲ ಬಂಡರಾಗ್ಯಾವೆ. ಏ ತಾಯಿ ಎಲ್ಲಿಗೋಗಿದೆ ಕಾಲೆಲ್ಲ ಧೂಳಾಗ್ಯಾವೆ, ಏ ದೇವಿ ಎಲ್ಲಿಗೋಗಿದೆ ಕಾಲೆಲ್ಲ ಬಂಡರಾಗ್ಯಾವೆ. ಎಡಿಯವ ತಂದೀನಿ ಗುಡಿ ಒಳಗಿಟ್ಟೀನಿ ಹುಡಕ್ಯಾಡಿ ನಾ ಬಂದೇನ, ಅಯ್ಯ ತಾಯಿ ಎಲ್ಲಿಗೋಗಿದೆ, ಏ ದೇವಿ ಎಲ್ಲಿಗೋಗಿದೆ ಕಾಲೆಲ್ಲ ಬಂಡರಾಗ್ಯಾವೆ, ಏ ದೇವಿ ಎಲ್ಲಿಗೋಗಿದೆ ಕಾಲೆಲ್ಲ ಬಂಡರಾಗ್ಯಾವೆ. ಏ ತಾಯಿ ಎಲ್ಲಿಗೋಗಿದೆ ಕಾಲೆಲ್ಲ ಧೂಳಾಗ್ಯಾವೆ, ಏ ದೇವಿ ಎಲ್ಲಿಗೋಗಿದೆ ಕಾಲೆಲ್ಲ ಬಂಡರಾಗ್ಯಾವೆ. ಹೆಂಗವ ತಂದೀನಿ ಗುಡಿ ಒಳಗಿಟ್ಟೀನಿ ಹುಡಕ್ಯಾಡಿ ನಾ ಬಂದೇನ, ಅಯ್ಯ ತಾಯಿ ಎಲ್ಲಿಗೋಗಿದೆ, ಏ ದೇವಿ ಎಲ್ಲಿಗೋಗಿದೆ ಕಾಲೆಲ್ಲ ಧೂಳಾಗ್ಯಾವೆ, ಏ ದೇವಿ ಎಲ್ಲಿಗೋಗಿದೆ ಕಾಲೆಲ್ಲ ಬಂಡರಾಗ್ಯಾವೆ. ಅಯ್ಯ ತಾಯಿ ಎಲ್ಲಿಗೋಗಿದೆ ಕಾಲೆಲ್ಲ ಧೂಳಾಗ್ಯಾವೆ, ಏ ದೇವಿ ಎಲ್ಲಿಗೋಗಿದೆ ಕಾಲೆಲ್ಲ ಬಂಡರಾಗ್ಯಾವೆ. ಕರಪೂರ ತಂದೀನಿ ಗುಡಿ ಒಳಗಿಟ್ಟೀನಿ ಹುಡಕ್ಯಾಡಿ ನಾ ಬಂದೇನ, ಅಯ್ಯ ತಾಯಿ ಎಲ್ಲಿಗೋಗಿದೆ, ಏ ದೇವಿ ಎಲ್ಲಿಗೋಗಿದೆ ಕಾಲೆಲ್ಲ ಧೂಳಾಗ್ಯಾವೆ, ಏ ದೇವಿ ಎಲ್ಲಿಗೋಗಿದೆ ಕಾಲೆಲ್ಲ ಬಂಡರಾಗ್ಯಾವೆ. ತಾಯಿ ಎಲ್ಲಿಗೋಗಿದೆ ಕಾಲೆಲ್ಲ ಧೂಳಾಗ್ಯಾವೆ, ಏ ದೇವಿ ಎಲ್ಲಿಗೋಗಿದೆ ಕಾಲೆಲ್ಲ ಬಂಡರಾಗ್ಯಾವೆ. ಬಂಗಾರದ ಆರುತಿ ಅಂಗೈದ ಹಿಡಿಕೊಂಡು ಭಕ್ತರ ಮನೆಗೋಗಿದ, ಕಾಲೆಲ್ಲ ಧೂಳಾಗ್ಯಾವೆ, ಭಕ್ತರ ಮನೆಗೋಗಿದ ಕಾಲೆಲ್ಲ ಬಂಡರಾಗ್ಯಾವೆ. ಭಕ್ತರ ಮನೆಗೋಗಿದ ಕಾಲೆಲ್ಲ ಧೂಳಾಗ್ಯಾವೆ, ಭಕ್ತರ ಮನೆಗೋಗಿದ ಕಾಲೆಲ್ಲ ಬಂಡರಾಗ್ಯಾವೆ. ಬಂಗಾರದ ಆರುತಿ ಅಂಗೈದ ಹಿಡಿಕೊಂಡು ಭಕ್ತರ ಮನೆಗೋಗಿದ, ಕಾಲೆಲ್ಲ ಧೂಳಾಗ್ಯಾವೆ, ಭಕ್ತರ ಮನೆಗೋಗಿದ ಕಾಲೆಲ್ಲ ಬಂಡರಾಗ್ಯಾವೆ. ಭಕ್ತರ ಮನೆಗೋಗಿದ ಕಾಲೆಲ್ಲ ಧೂಳಾಗ್ಯಾವೆ, ಭಕ್ತರ ಮನೆಗೋಗಿದ ಕಾಲೆಲ್ಲ ಬಂಡರಾಗ್ಯಾವೆ. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರ್ವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಮಾಡಿಕೊಂಡೇ ನಡದೆ ಸೋಬಾ ಗಂಡನ ಮಾಡಿಕೊಂಡೆ ನಡದೆ ಸೋಬಾನೈ, ಗಂಡನ ಮಾಡಿಕೊಂಡೆ ನಡದೆ ಸೋಬಾನ, ಗಂಡನ ಮಾಡಿಕೊಂಡೆ ನಡದೆ ಸೋಬಾನ. ಮಾವ ಭವಾದ್ಯಾರು ಅತ್ತಿನೆಗೆ ಆಣಿದಾರು, ಮೈನರ ಕಾರಣಕ್ಕ ಖುಷಿಯಾದವ್ರೆ ಸೋಬಾನೈ, ಮೈನರ ಕಾರಣಕ್ಕ ಖುಷಿಯಾದವ್ರೆ ಸೋಬಾನೈ, ಮೈನರ ಕಾರಣಕ್ಕ ಖುಷಿಯಾದವ್ರೆ ಸೋಬಾನೈ, ಮೈನರ ಕಾರಣಕ್ಕ ಖುಷಿಯಾದವ್ರೆ ಸೋಬಾನ. ಚಂದರ್ ಕಾಳಿ ಸಿರಿ ನೋಡ್.